ಚಂದ್ರದ್ರೋಣ ಪರ್ವತದಲ್ಲಿ ಕಾಡ್ಗಿಚ್ಚು, 25 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ನಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯ ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲಿನಲ್ಲಿ ಆಯೋಜನೆ ಮಾಡಿದ್ದ ಕೃಷಿ ವಸ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಹಾಗೂ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಹಳೇಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರ ಮಾತುಗಳು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ಅಂತಿಮವಾಗಿ ಇವತ್ತು ಕೃಷಿ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನವನ್ನು ಲಿಂಗಪ್ಪನಕೊಪ್ಪಲ ಗ್ರಾಮದಲ್ಲಿ ಆಯೋಜಿಸಿದ್ದೇವೆ. ಮೊದಲನೇದಾಗಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸುಮಾರು 1.22 ಲಕ್ಷ ರೈತರಿಗೆ ಒಂದು ಆಸರಿಯಾಗಿದೆ. ಈಗ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು 3.5 ವರ್ಷಗಳ ನಮ್ಮ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅನೇಕ ವಿಚಾರಗಳನ್ನ ಕಲ್ತಿರ್ತಾರೆ, ಅದರ ಪ್ರಾತ್ಯಕ್ಷತೆಯನ್ನು ಅಲ್ಲಿ ಮಾಡಿದ್ದಾರೆ. ಆದರೆ ಅವೆಲ್ಲವನ್ನು ಹೊರಗಲಿಗೆ ಹಚ್ಚುವ ಸಮಯ ಈಗ ಗ್ರಾಮೀಣ ಕಾರ್ಯಾನುಭವ ಶಿಬಿರ. ಯಾಕೆಂದ್ರೆ ಅವರು 3 ತಿಂಗಳ ಕಾಲ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಪ್ರತಿಯೊಬ್ಬ ರೈತರ ಎಲ್ಲ ವಿಚಾರಗಳನ್ನ ವಿನಿಮಯವನ್ನು ಮಾಡಿಕೊಳ್ತಾರೆ. ಮೊದಲನೇದಾಗಿ ಆ ಗ್ರಾಮಕ್ಕೆ ತೆರಳಿ ಆ ಗ್ರಾಮದಲ್ಲಿರುವ ಎಷ್ಟು ವಿಸ್ತೀರ್ಣ ಇದೆ, ಆ ಗ್ರಾಮದಲ್ಲಿರುವ ಸಮಸ್ಯೆಗಳಾದವು, ಆ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ, ಅಲ್ಲಿ ನೀರಾವರಿ ಎಷ್ಟಿದೆ, ಎಷ್ಟು ಕೋಳಿಗಳಿದಾವೆ, ಜನಸಂಖ್ಯೆ ಎಷ್ಟಿದೆ, ಶಾಲೆಗಳೇನಿದಾವೆ, ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಮೊದಲು ಅವರು ಕಲೆ ಹಾಕ್ತಾರೆ. ಕಲೆ ಹಾಕಿದ್ಮೇಲೆ ಅದನ್ನೆಲ್ಲವ ಚಿತ್ರಣವನ್ನ ಒಂದು ಐಸಿ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಸೆಂಟರ್ ಅಂತ ಮಾಡ್ತೀವಿ, ಅದರ ಉದ್ಘಾಟನೆಯನ್ನು ನಾವೆಲ್ಲ ಮಾಡ್ತಿದ್ವಿ, ಅದರಲ್ಲೇ ಹಾಕ್ತಾರೆ. ಆಮೇಲೆ ಪ್ರತಿಯೊಬ್ಬ ರೈತರ ಹೋಗ್ಬಿಟ್ಟು ಅವರ ತೋಟಗಳಿಗೆ ಇಲ್ವಾ ಗದ್ದೆಗಳಿಗೆ ಇಲ್ಲ ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನ ತಿಳ್ಕೊಳ್ತಾರೆ. ಸಮಸ್ಯೆಗಳನ್ನ ತಿಳ್ಕೊಂಡಾದ್ಮೇಲೆ ಯಾವ ರೀತಿ ಈ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ತಜ್ಞರನ್ನ ನಮ್ಮ ಸಂಪರ್ಕ ಮಾಡ್ತಾರೆ. ತಜ್ಞರು ಬಂದು ಪ್ರತಿಯೊಂದು ಹಳ್ಳಿನಲ್ಲೂ ಸಹ ಗುಂಪು ಚರ್ಚೆ ಮಾಡ್ತೀವಿ, ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡ್ತೀವಿ, ಕೈ ತೋಟಗಳನ್ನು ಮಾಡ್ತೀವಿ, ಮತ್ತು ಎಲ್ಲ ವಿಚಾರಗಳ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿ ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಇದು ನಮ್ಮ 5 ಮಹಾವಿದ್ಯಾಲಯಗಳಲ್ಲೂ ಮಾಡ್ತಿರುವಂತ ಕೆಲಸ. ಈ ಗ್ರಾಮೀಣ ಕಾರ್ಯಾನುಭವದ ಶಿಬಿರದ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಮುಂದೆ ಅವರು ಅಧಿಕಾರಿಗಳಾಗ್ತಾರೆ, ಬ್ಯಾಂಕ್ ನೌಕರಾಗ್ತಾರೆ, ವಿಜ್ಞಾನಿಗಳಾಗ್ತಾರೆ, ಅವರಿಗೆ ಗ್ರಾಮೀಣದ ಒಂದು ಪರಿಚಯ ಬೇಕಾಗ್ತದೆ, ರೈತರೊಡನೆ ಒಂದು ಒಡನಾಟ ಬೇಕಾಗ್ತದೆ, ತಲೆತಲಾಂತರಗಳಿಂದ ಬಂದಿರುವ ರೈತರ ಅನುಭವಗಳನ್ನ ದಾಖಲೆ ಮಾಡೋದು ಬಹಳಷ್ಟು ಇಷ್ಟ. ಅವರು ನಿಮಗೆ ಹೇಳ್ಕೊಡಕ್ ಬಂದಿಲ್ಲ, ಅವರು ತಮ್ಮ ಅನುಭವಗಳನ್ನ ನಮ್ಮ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ನಾವು ಹೊಸ ಹೊಸ ತಾಂತ್ರಿಕತೆಗಳನ್ನ ಸಹ ನಮ್ಮ ವಿಜ್ಞಾನಿಗಳ ಜೊತೆಗೆ ಕೂಡಿ ಮಾಡಿಸ್ತೇವೆ. ಇಲ್ಲಿ 2 ವಿಚಾರಗಳಾಗ್ತವೆ, ಜ್ಞಾನ ಮತ್ತು ವಿಜ್ಞಾನಿಗಳ ಸಂಗಮ ಆಗೋದ್ರಿಂದ ಹೆಚ್ಚಿನ ಒಂದು ತಿಳುವಳಿಕೆಯಲ್ಲಿ ಬರ್ತದೆ. ಆಮೇಲೆ ಗುಂಪು ಚರ್ಚೆಗಳ ಮೂಲಕ ಮಾಡೋದ್ರಿಂದ ಜಾಸ್ತಿ ಭಾಷಣ ಮಾಡೋದಿಲ್ಲ ಗುಂಪು ಚರ್ಚೆನಲ್ಲಿ, ಅಲ್ಲಿ ಚರ್ಚೆಗಳನ್ನು ಮಾಡ್ತೀವಿ, ವಿಚಾರ ವಿನಿಮಯಗಳನ್ನು ಮಾಡ್ತೀವಿ, ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದು 3 ತಿಂಗಳ ಕಾಲ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಗ್ರಾಮೀಣದಲ್ಲಿ ಪರಿಸರದಲ್ಲಿ ಅನುಭವವನ್ನ ಪಡೀತಾರೆ. ಯಾಕೆಂತ ಹೇಳಿದ್ರೆ ನೀವೆಲ್ಲ ನೋಡಿರ್ಬೇಕು, ನಮ್ಮ ವಿದ್ಯಾರ್ಥಿಗಳು, ನಾನು ಎಲ್ಲ ಮುಖಂಡರ ಹತ್ರ ಮಾತಾಡಿದೆ, ಬಹಳಷ್ಟು ಜನ ಎಲ್ಲರ ಜೊತೆಗೆ ಹೊಂದ್ಕೊಂಡಿದ್ರು, ಪ್ರತಿ ಮನೆಗೂ ಭೇಟಿ ಇರ್ತಿದ್ರು, 5-6 ಜನ ರೈತರನ್ನ ಇರ್ತಿದ್ರು, ಅವರ ತೋಟಕ್ಕೆಲ್ಲ ಹೋಗ್ತಾ ಇದ್ರು. ಮತ್ತೆ 3 ತಿಂಗಳು ಅಂದ್ರೆ ಬೆಳಗ್ಗೆನು ಅವ್ರ ಮನೆ ಹೋಗ್ತಿದ್ರು, ಮಧ್ಯಾಹ್ನ ಹೋಗರು, ಸಾಯಂಕಾಲನೂ ಹೋಗ್ತಿದ್ರು ಅಂತ ಹೇಳ್ತಾ ಇದ್ರು. ಎಲ್ಲೋದ್ರು ಬಿಡ್ತಾನೆ ಇರಲಿಲ್ಲ, ಕೊನೆ ಸಾಕಾಗ್ಬಿಟ್ಟಿದೆ ಅಂತ ಕೆಲವರು ಹೇಳಿದ್ರು. ಯಾಕೆಂತ ಹೇಳಿದ್ರೆ ನಾವು ಆತರ ಟಾರ್ಗೆಟ್ ಅನ್ನ ಕೊಟ್ಟಿರ್ತೀವಿ, ಅಷ್ಟೊಂದು ಅವ್ರು ಮಾಡಲೇಬೇಕಾಗ್ತದೆ. ಈ ವಸ್ತು ಪ್ರದರ್ಶನವನ್ನು ಮಾಡೋದು ಸಹ ನಮ್ಮ ಟಾರ್ಗೆಟ್. ಇದೆಲ್ಲ ಆದ್ಮೇಲೆ ಅವರಿಗೆ ನಾವು ಮಾರ್ಕ್ಸ್ ಕೊಡ್ಬೇಕಾಗ್ತದೆ, 100-95, ನೀವೇನ ಹೇಳ್ತಿಲ್ಲ ಅಷ್ಟು ಕೊಡ್ತೀನಿ ನಾನು. ಈ ತರ ಅನುಭವಗಳನ್ನ ಹಂಚಿಕೊಳ್ಳೋದ್ರಿಂದ ನಮ್ಮ ವಿದ್ಯಾರ್ಥಿಗಳ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ, ಮುಂದೆ ಅವರು ಒಳ್ಳೆ ನಾಗರಿಕರಾಗಿ ಪ್ರಜೆಗಳಾಗಲು ಸಹ ಸಹಕಾರಿಯಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನನಗೆ ಒಂದು ಖುಷಿ ಸಂಗತಿ ಅಂದ್ರೆ, ಯೂಶುವಲಿ ನಮ್ಮ ಪ್ರೋಗ್ರಾಮ್ಸ್ ಗೆ ಗಂಡ್ಮಕ್ಳು ಬಹಳಷ್ಟು ಬರ್ತಾರೆ. ಏನಾಗಿದೆ, ಗಂಡ್ಮಕ್ಳೆಲ್ಲ ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಹೆಣ್ಮಕ್ಳು ಕೆಳಗಿದ್ದಾರೆ. ಸೊ 90% ಹೆಣ್ಮಕ್ಳು ಈಗ ಈ ಸಮಾರಂಭಕ್ಕೆ ಬಂದಿರೋದು ಬಹಳ ಸಂತೋಷ ಸಂಬಂಧ. ಯಾಕೆ ಅಂತ ಹೇಳಿದ್ರೆ ಕೃಷಿನಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟು ದೊಡ್ಡದು. ನೀವು ಒಪ್ಕೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, 80% ಕೃಷಿಯಲ್ಲಿ ತೊಡಗಿಕೊಂಡಿರೋ ಮಹಿಳೆಯರು. ಮಾನೆಯರು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಮ್ಯಾನೇಜರ್ ಸ್ವಲ್ಪ ಕೆಲಸ ಮಾಡ್ದಂಗೆ ಮಾಡ್ತಾರೆ, ಬ್ಯಾಂಕಿಗೆ ಹೋಗೋದು, ದುಡ್ಡು ತರೋದು, ಗೊಬ್ಬರ ತರೋದು, ಇವೆಲ್ಲ ಮಾಡ್ತಾ ಇರ್ತಾರೆ, ಹಾಲ್ ಕರೆಯೋದು, ಹುಲ್ಲಾಕೋದು, ಎಲ್ಲಾ ಕೆಲಸಗಳನ್ನ ಹೆಚ್ಚು ಕಡಿಮೆ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಮಹಿಳೆಯರು ಮಾಡ್ತಾ ಇದ್ರೆ, ಅದಕ್ಕೋಸ್ಕರ ಎಲ್ಲಾ ಮಹಿಳಾ ಮಣಿಗಳಿಗೂ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದಗಳನ್ನ ಹೇಳಿಸ್ತೇನೆ. ಯಾಕಂದ್ರೆ ಪ್ರತಿಯೊಂದು ಕೆಲಸಗಳನ್ನ ಅವರೇ ಮಾಡಬೇಕಾಗ್ತದೆ, ಅಡಿಗೆ ಮಾಡೋದ್ರಿಂದ ಹಿಡಿದು ಕೊನೆಗೆ ರಾತ್ರಿ ಮನೆ ಬಾಗಿಲಾಕೋದವರೆಗೂ ಅವರೇ ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಅವರಿಗೂ ಸಹ ಅನೇಕ ತರಬೇತಿಗಳನ್ನ ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ವಿ. ಯಾಕೆಂದ್ರೆ ಬೇಕರಿ ತರಬೇತಿಗಳು, ಖಾದ್ಯಗಳ ತರಬೇತಿ, ಸಿರಿಧಾನ್ಯಗಳಲ್ಲಿ ಹೊಸ ಹೊಸ ಪರಿಚಯವನ್ನು ಮಾಡಿಕೊಟ್ವಿ. ಈಗ ಹಲಸಿನಲ್ಲಿ ಬಿಸ್ಕೆಟ್ ಹೆಂಗ್ ಮಾಡೋದು ಅಂತ ನಾವೆಲ್ಲ ಹೆಣ್ಮಕ್ಳಿದ್ವಿ. ಅಣಬೆ ತರಬೇತಿಯನ್ನು ಸಹ ನಾವೆಲ್ಲ ಮಾಡಿ, ಇವೆಲ್ಲ ಮಹಿಳೆಯರು ಮಾಡುವಂತ ಕೆಲವೊಂದು ಇದನ್ನು ಸಹ ಮಾಡಿದ್ವಿ. ಈಗ ಇತ್ತಿತ್ತಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸುಮಾರು 5 ಕಾಲೇಜಿನಲ್ಲಿ ಕಾರ್ಯಕ್ರಮ ನೋಡಿದಾಗ ಮಹಿಳೆಯರ ಪಾತ್ರ ಬಹಳಷ್ಟು ದೊಡ್ಡದಾಗ್ತಾ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಮಹಿಳೆಯರಿಗೂ ಸಹ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೇವೆ. ಇದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಅನೇಕ ತರಬೇತಿಗಳನ್ನು ಕೊಡ್ತೇವೆ. ಸುಮಾರು 3 ಲಕ್ಷ ರೈತರು ನಮ್ಮ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಮ ಬೀಜಗಳನ್ನ, ಗೊಬ್ಬರಗಳನ್ನ ಮತ್ತು ತಾಂತ್ರಿಕ ಸಲಹೆಗಳನ್ನ, ಪ್ರಾತ್ಯಕ್ಷತೆಗಳನ್ನ ನಾವು ಮಾಡ್ತೀವಿ. ಇದೇ ಈ ಕಾರ್ಯಕ್ರಮದಲ್ಲಿ ಸುಮಾರು 10,000 ರೈತರು ಈ ಪ್ರಯೋಜನವನ್ನ ಪಡೆದಿದ್ದಾರೆ. ಇಲ್ಲಿ ಸುಮಾರು 120 ಮಳೆಗಳಿದ್ದಾವೆ, ಅನೇಕ ತಾಂತ್ರಿಕತೆಗಳು ಇಲ್ಲಿದ್ದಾವೆ. ತಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನಾವು ಅಳವಡಿಸ್ಕೋಬಹುದು. ಆ ದೃಷ್ಟಿಯಿಂದ ನಮ್ಮ ವಿಶ್ವವಿದ್ಯಾಲಯ ರೈತರಿಗಾಗಿ ಮೊದಲು ಕೆಲಸ ಮಾಡ್ತದೆ. ಎರಡನೇದಾಗಿ ಸುಮಾರು 2,200 ಮಕ್ಕಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಾರೆ, ಬಿಎಸ್ಸಿ ಕೃಷಿ, ಬಿಎಸ್ಸಿ ತೋಟಗಾರಿಕೆ, ಬಿಎಸ್ಸಿ ಅರಣ್ಯ ಮತ್ತು 26 ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ MSc ಮತ್ತು 7 ವಿಭಾಗಗಳಲ್ಲಿ PhD ಪದವಿಗಳನ್ನು ನಾವು 2,225 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯ ಕಲಿತಾರೆ. ಅದರಲ್ಲಿ 50% ರೈತ ಕುಟುಂಬದಿಂದ ಬಂದ ಮಕ್ಕಳು, ಅದಕ್ಕೋಸ್ಕರ ತಮ್ಮ ಮಕ್ಕಳನ್ನ ಕೃಷಿಗೆ ಕಳಿಸಬೇಕು ಅಂತ ಒಂದು ನಿವೇದನೆ. ಅದಲ್ಲದೇ ವಿಶ್ವವಿದ್ಯಾಲಯ ಸುಮಾರು 7,500 KG ಬೀಜಗಳನ್ನು ಉತ್ಪಾದನೆ ಮಾಡಿ ರೈತ ಕೊಡ್ತಾ ಇದೆ. ಸುಮಾರು 14 ಲಕ್ಷ ಗಿಡಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ. ಬೇರೆ ಬೇರೆ ಹಣ್ಣಿನ ಗಿಡಗಳು ಇರ್ಬೋದು, ಬೇರೆ ಬೇರೆ ಪ್ಲಾಂಟೇಶನ್ ಬೆಳೆಗಳಿರ್ಬೋದು, ಎಲ್ಲಾ ಬೆಳೆಗಳನ್ನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಅವರ ಬೇಡಿಕೆ ಮೇಲೆ ನಾವು ಕೊಡ್ತಾ ಇದೀವಿ. ಸುಮಾರು 300 ಟನ್ ಜೈವಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು. ಇತ್ತಿತ್ತಲಾಗೆ ಜೈವಿಕ ಗೊಬ್ಬರಗಳ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತದೆ, ಅದನ್ನ ಪೂರೈಕೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ವಿಶ್ವವಿದ್ಯಾಲಯ 300 ಟನ್ ಮಾಡ್ತದೆ. ಮತ್ತೆ ಜೇನು ಸಾಕಾಣಿಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಜೇನು ಸಾಕಾಣಿಕೆ ಅಂದ್ರೆ ಸುಮಾರು 2,500 KG ನಾವು ಜೇನನ್ನ ಉತ್ಪಾದನೆ ಮಾಡಿ ಎಲ್ಲ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಮತ್ತೆ ರೈತ ತರಬೇತಿ ಮಾಡ್ತೇವೆ. ರೈತರಿಗೆ ಯಾವ್ದಾರ ಸಮಸ್ಯೆಗಳು ಬಂದ್ರೆ ಅವರ ಹೊಲಗಳಿಗೆ ಹೋಗಿ ಪ್ರಾತ್ಯಕ್ಷತೆಯನ್ನು ಮಾಡಿ ಅವರಿಗೆ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತೇವೆ. ತಮಗೇನಾದ್ರು ಸಮಸ್ಯೆಗಳಿದ್ರೆ, ತಾಂತ್ರಿಕವಾದ ಸಮಸ್ಯೆಗಳಿದ್ರೆ ಅದನ್ನ ತಾವು ಬಂದು ನಮಗೆ ಹೇಳಿದ್ರೆ ನಾವು ತಮ್ಮ ಹೊಲಗಳಿಗೆ ಭೇಟಿ ನೀಡ್ತೇವೆ. ಇತ್ತಿದ್ದಾಗಿ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಒಲವು ಜಾಸ್ತಿ ಆಗ್ತದೆ. ನಮ್ಮ ಮುಖ್ಯ ಆವರಣದಲ್ಲಿ ಸುಮಾರು 150 ಬೆಳೆಗಳಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಒಂದು ಸಂಶೋಧನೆಯನ್ನು ನಾವು ತಗೊಂಡು 150 ಬೆಳೆಗಳು, ಅದರಲ್ಲಿ ಧಾನ್ಯಗಳಿರ್ಬೋದು, ಬೇಳೆಕಾಳುಗಳಿರ್ಬೋದು, ಎಣ್ಣೆ ಕಾಳುಗಳಿರ್ಬೋದು, ಎಲ್ಲ ಪ್ಲಾಂಟೇಶನ್ ಸ್ಪೈಸಸ್, ಮೆಡಿಸಿನಲ್, ಆರೋಮ್ಯಾಟಿಕ್ ಮತ್ತೆ ಪುಷ್ಪ ಎಲ್ಲ ವಿಧ ಗೆಡ್ಡೆ ಗೆಣಸುಗಳನ್ನು ಸಹ ನಾವು ಮಾಡ್ತಿದ್ದೀವಿ. ಈಗ ನಾವು ಲಿಂಗನಕೊಪ್ಪಲ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ರೆ, ಇಲ್ಲಿ ಒಣ ಬೇಸಾಯ ಇರುತ್ತೆ, ಅಲ್ಲಿ ಬೆಳೆ ವೈವಿಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಬೆಳೆ ವೈವಿಧ್ಯತೆ ಜಾಸ್ತಿ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ಬೆಳೆಗಳ ಒಂದು ಪರಿಚಯ ಆಗ್ತದೆ. ಅದು ಅಲ್ಲದೆ ತೋಟಗಾರಿಕೆ ಬೆಳೆಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಸಹಾಯ ಆಗ್ತದೆ ಅಂತೇಳಿ ನಾವು ಲಿಂಗಪ್ಪನಕೊಪ್ಪಲು ಸುಮಾರು 5-6 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು 3 ತಿಂಗಳ ಕಾಲ ತಮ್ಮೊಟ್ಟಿಗೆ ಇದ್ದು ತಾವೆಲ್ಲರೂ ಸಹ ಒಳ್ಳೆಯ ಸಹಕಾರ ಸಹಾಯ ಹಸ್ತವನ್ನು ನೀಡಿದ್ದೀರಿ. ಅದಕ್ಕೋಸ್ಕರ ವಿಶ್ವವಿದ್ಯಾಲಯದ ಪರವಾಗಿ 5 ಗ್ರಾಮಗಳ ಎಲ್ಲಾ ಮಹನೀಯರಿಗೂ ಕೃತಜ್ಞತೆಯನ್ನ ಮೊದಲನೇದಾಗಿ ನಾನು ಸಲ್ಲಿಸ್ತೇನೆ. ಆಮೇಲೆ ಕೃಷಿಯಲ್ಲಿ ಯುವಕರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಅದಕ್ಕೋಸ್ಕರ ಯುವಕರಿಗೆ ನಾವು ಹೆಚ್ಚಿನ ತರಬೇತಿಯನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಕೃಷಿಯಿಂದ ಯುವಕರು ವಿಮುಖರಾಗ್ತಿದ್ದಾರೆ. ಕೃಷಿ ಅಕ್ಚಲೇ ಲಾಭದಾಯಕವಿದೆ, ಆದ್ರೆ ಸರಿಯಾಗಿ ಮಾಡಿದ್ರೆ ಲಾಭದಾಯಕವಿದೆ. ಅದಕ್ಕೋಸ್ಕರ ನಾವು ಡ್ರೋನ್ ತರಬೇತಿಯನ್ನು ಸಹ ಕೊಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೊಡ್ತಿದ್ದೇವೆ, ಮೆಷಿನ್ ಲರ್ನಿಂಗ್ ಅಲ್ಲಿ ಕೊಡ್ತಿದ್ದೇವೆ, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ. ಹೊಸ ಹೊಸ ವಿಚಾರಗಳಲ್ಲಿ ನಾವು ತರಬೇತಿಯನ್ನ ಕೊಡ್ತೇವೆ. ಆಸಕ್ತಿ ಇದ್ದವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಕೇಳಬಹುದು. ಮತ್ತೆ ಯಾವುದೇ ಬೀಜ ಗೊಬ್ಬರಗಳಾಗ್ಲಿ ಮತ್ತು ಸಸಿಗಳಾಗ್ಲಿ ನಮ್ಮಲ್ಲಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರ ಮಾತುಗಳನ್ನು ಆಲಿಸಿದಿರಿ. ಈಗ ಕೇಳೋಣ ಹಳೇಬೀಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳು. ವಿಶೇಷವಾಗಿ ಲಿಂಗಾಪ್ರಕೊಪ್ಪಲ ಗ್ರಾಮದಲ್ಲಿ ಅದ್ಭುತವಾದಂತಹ ಒಂದು ಕೃಷಿ ಮೇಳ ಕಾರ್ಯಕ್ರಮವನ್ನ ಮೂಡಿಗೆರೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಜೊತೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಬಹಳ ವಿಶೇಷವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. 100% ರೈತರು ನಾವೆಲ್ಲ ಇಲ್ಲಿದ್ದೇವೆ. ಇವತ್ತು ಇದು ರೈತರಿಗೋಸ್ಕರನೇ ಕಾರ್ಯಕ್ರಮ ಇರೋದ್ರಿಂದ ಮುಂದೆ ಇನ್ನು 100 ವರ್ಷಗಳ ಕಾಲ ಈ ಕೃಷಿಯನ್ನ 100% ತಗೊಂಡು ಹೋಗಬೇಕಲ್ಲ, ಅದರ ಸಂಕಲ್ಪ ಇವತ್ತು ಇಲ್ಲಿ ಆಗ್ಬೇಕಾಗಿದೆ. 100 ವರ್ಷಗಳ ಕಾಲ 100 to 100 ಕೃಷಿಕರನ್ನ ಬೆಳೆಸೋದ್ರ ಜೊತೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳೋದ್ರ ಜೊತೆಯಲ್ಲಿ ಕೃಷಿಕರಿಗಾಗಿ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ತರಬೇತಿ ಪಡೆಯುವಂತ ಮಕ್ಕಳನ್ನ ಅಥವಾ ನಾವು ಕೃಷಿಕರನ್ನ ಬೆಳೆಸುವುದಕ್ಕೆ ಏನೇನು ಬೇಕು ಅನ್ನುವಂಥದ್ದನ್ನ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ. ಬಂಧುಗಳೇ, ರೈತರ ಸಂಖ್ಯೆ ಯಾಕೆ ಇವತ್ತು ವಿಮುಖರಾಗ್ತಾ ಇದೆ, ಯಾಕೆ ಇವತ್ತು ರೈತರ ಸಂಖ್ಯೆ ಬೆಳೆಯಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ, ನಮ್ಮ ಹಳ್ಳಿಯಲ್ಲಿ ಇರುವಂತ ಎಲ್ಲ ಮಕ್ಕಳುಗಳು ಇವತ್ತು ಯಾಕೆ ಪಟ್ಟಣ ಕಡೆ ಹೋಗ್ತಾ ಇದ್ದಾರೆ, ಯಾಕೆ ನಮ್ಮ ಹಳ್ಳಿಯಲ್ಲಿರುವಂತ ರೈತರ ಮಕ್ಕಳುಗಳು ಅಥವಾ ರೈತರು ಇವತ್ತು ತಮ್ಮ ಮಕ್ಕಳನ್ನ ಕೃಷಿ ಬೇಡ ನೀವು ಆಚೆ ಹೋಗಿ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಜೀವನದ ಶೈಲಿಗಳು ಬದಲಾಗಿರೋದು ಮತ್ತು ನಮ್ಮ ನಿರೀಕ್ಷಣೆ ಅಂತ ನಾವೇನ್ ಕರಿತೀವಿ ಆ ನಿರೀಕ್ಷಣೆಯನ್ನ ಕೃಷಿಯಲ್ಲಿ ಅತಿ ಹೆಚ್ಚು ಅದರಿಂದ ಏನೋ ಸರಿದೂಗಿಸ್ಲಿಕ್ಕೆ ಆಗ್ತಾ ಇಲ್ವೋ ಏನೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಕೃಷಿಯಿಂದ ನಾವು ವಂಚಿತರಾಗ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಇವತ್ತು ಸುಮಾರು 82 ವಿದ್ಯಾರ್ಥಿಗಳು ಸುಮಾರು 2.5-3 ತಿಂಗಳುಗಳ ಕಾಲ ಈ ಗ್ರಾಮದಲ್ಲಿ ನೆಲೆಸಿ ನಿಮ್ಮ ಮನೆಯ ಮಕ್ಕಳಾಗಿ ಅವರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಕಾಲೇಜಿನ ಸ್ಟೂಡೆಂಟ್ ಆಗಿ ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಮಕ್ಕಳಾಗಿ ಇವತ್ತು ನಿಮ್ಮ ತೋಟದಲ್ಲಿ ಅವರು ಪ್ರವರ್ತನೆ ಆಗ್ತಾ ಇದ್ದಾರೆ, ನಿಮ್ಮ ಹಳ್ಳಿಯ ಅನುಭವವನ್ನ ಪಡೀತಾ ಇದ್ದಾರೆ ಅಥವಾ ನಿಮ್ಮ ಹಳ್ಳಿಯಿಂದ ಅವರ ಅನುಭವವನ್ನ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ನಮ್ಮ ಮಕ್ಕಳನ್ನ ನಮ್ಮ ಕೃಷಿಗೆ ಅಳವಡಿಸ್ತಾ ಇದೀವ ಅನ್ನುವಂತ ಒಂದು ಪ್ರಶ್ನೆಯನ್ನ ಇವತ್ತು ನಾವು ಹಾಕೊಳ್ಬೇಕಾಗಿದೆ. ಇವತ್ತು ನಮ್ಮ ಹಳ್ಳಿಯ ಮಕ್ಕಳನ್ನ ನಾವು ದಿಲ್ಲಿಗೆ ಕಳಿಸ್ತಾ ಇದೀವಿ, ಬೇರೆಯ ಮಕ್ಕಳನ್ನ ನಾವು ನಮ್ಮ ಹಳ್ಳಿಗೆ ಕೃಷಿ ತರಬೇತಿಗೆ ಅಂತ ಕರೆಸ್ತಾ ಇದೀವಿ ಅನ್ನೋದಾದ್ರೆ ಬದಲಾವಣೆ ಆಗ್ತಾ ಇದೆಯಾ ಅಥವಾ ಯಾವ ರೀತಿ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಇಲ್ಲೆಲ್ಲ ಇರುವಂತವ್ರು ನಾವೆಲ್ಲ ರೈತರೇ. ಮುಂದಿನ ಇನ್ನೊಂದು 10-20 ವರ್ಷದಲ್ಲಿ ನಮ್ಮ ರೈತರ ಜೀವನ ತುಂಬಾ ಕಷ್ಟ ಮತ್ತು ಇರೋದಿಕ್ ಆಗೋದಿಲ್ವಾ ಅನ್ನುವಂತ ಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಿಕೊಳ್ತಾ ಇದೀವಿ. ನಾವು ಯಾವಾಗ್ಲೂ ಉದಾಹರಣೆ ಕೊಡ್ತಾ ಇರ್ತೀವಿ, ಇಲ್ಲಿ ಇದ್ದವರೆಲ್ಲರೂ ಹೇಳಿ ಶ್ರೀಮಂತರು ಅಂದ್ರೆ ಯಾರು ಹೇಳಬೇಕು, ನೀವು ಹೆಮ್ಮೆಯಿಂದ ನಾನು ಶ್ರೀಮಂತ ಅಂತ ಹೇಳಿ. ಯಾಕೆ ನಮಗೆ ಶ್ರೀಮಂತ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ರೈತ ಕೃಷಿಯ ಬಗ್ಗೆ ನಮಗೆ ಅನುಭವ ಇಲ್ಲ ಅಂತ ಆಗುತ್ತೆ ಅರ್ಥ. ಕೃಷಿಯ ಜೀವನದ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ, ಪೂಜೆಯನ್ನ ದೇವರ ಪೂಜೆಯಲ್ಲಿ ಮಾಡಿದ್ದೀರಿ. ರೈತರು ಬೀಜವನ್ನು ಹಾಕೋಕೆ ಪೂಜೆ ಮಾಡಿದಾಗಿಂದ ಹಿಡಿದು ಕೊನೆಗೆ ಕಾಳನ್ನ ತಂದು ಮನೆಗೆ ರಾಶಿ ಮಾಡೋದ್ರೊಳಗೂ ಪೂಜ್ಯ ಭಾವನೆಯಿಂದ ಕಾಣುವಂತದ್ದು ರೈತರ ಜೀವನ. ಇವತ್ತು ಎಲ್ಲಿ ನಡೀತಾ ಇದೆ ಅದು? ಕಣದಲ್ಲಿ ಒಕ್ಕಲ್ತನ ನಡೀತಾ ಇದೆ. ಎಲ್ಲಿ? ರೋಡಲ್ಲಿ. ಯಾವುದೋ ಶೂ ಹಾಕೊಂಡು, ಬೂಟ್ ಹಾಕೊಂಡು, ಇನ್ನೇನೋ ಹಾಕೊಂಡು, ಕಲ್ಲುಗಳನ್ನ ಮಿಕ್ಸ್ ಮಾಡಿ, ಮಣ್ಣುಗಳನ್ನ ಮಿಕ್ಸ್ ಮಾಡಿ ಆಹಾರ ಧಾನ್ಯವನ್ನು ಕೊಡುವಂತದ್ದು ನಡೀತಾ ಇದೆ ಇವತ್ತು. ಅಂದ್ರೆ ಕೃಷಿ ಜೀವನವನ್ನ ನಾವು ಯಾವ ಮಟ್ಟಕ್ಕೆ ತಗೊಳ್ತಾ ಇದ್ದೇವೆ ಅಂತಂದ್ರೆ ಅದನ್ನ ಪೂಜ್ಯ ಭಾವನದಿಂದ ಕಾಣ್ತಾ ಇಲ್ಲ, ಅದನ್ನ ಯಾವುದೋ ಒಂದು ರೀತಿ ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಅದು ನಮ್ಮನ್ನ ತಳಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ. ಯಾವುದೇ ಕ್ಷೇತ್ರವನ್ನು ನೀವು ಪೂಜ್ಯ ಭಾವನೆಯಿಂದ ಕಾಣಿ, ಇದು ನನಗೆ ಅನ್ನ ಹಾಕ್ತಾ ಇದೆ, ನಾನು ಇದಕ್ಕೋಸ್ಕರ ನಾನು ಬದುಕಿದ್ದೇನೆ, ಇದು ನನ್ನ ದೇವರು ಸಮಾನ ಅಂತ ಹೇಳಿ ಭಾವಿಸ್ಕೊಳ್ಳಿ, ಅವಾಗ ಕೃಷಿ ಕ್ಷೇತ್ರ ಬಹಳ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಲಿಂಗಾಪನ ಕೊಪ್ಪಲ ಗ್ರಾಮದಲ್ಲಿ ಇವತ್ತು ಕೃಷಿಯ ಹಬ್ಬ ನಡೀತಾ ಇದೆ. ಈ ಕೃಷಿ ಹಬ್ಬದಲ್ಲಿ ತಾವೆಲ್ಲರೂ ಒಂದು ದೃಢವಾದ ಸಂಕಲ್ಪವನ್ನ ಮಾಡಿ, ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಇವತ್ತು, ಆ ಶಾಲೆಯಿಂದ ಕರ್ಕೊಂಡು ಬಂದಂತ ಮೇಷ್ಟ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಿಂತ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು, ಮಕ್ಕಳಿಗೆ ಕೃಷಿ ವಿದ್ಯಾಲಯಗಳ ಬಗ್ಗೆ ಪರಿಚಯ ಮಾಡಿಸ್ಬೇಕು, ಕೃಷಿ ಅಧಿಕಾರಿಗಳನ್ನ ಪರಿಚಯಿಸಬೇಕು, ಕೃಷಿ ಕ್ಷೇತ್ರವನ್ನ ಪರಿಚಯಿಸಬೇಕು. ಇದರ ಮುಖಾಂತರ ನಮ್ಮ ಹಳ್ಳಿಯ ಸೊಗಡನ್ನ, ರೈತರ ಬದುಕನ್ನ ನಾವು ಇನ್ನು ಮೇಲೆ ಜಾಗೃತಿಗೊಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಹುಶಃ ಕೃಷಿ ಜೀವನ ತುಂಬಾ ಕಷ್ಟದಲ್ಲಿ ಇರಬಹುದು, ಕಷ್ಟ ಅಂತೇನಿಲ್ಲ, ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಆಗ್ತಾ ಇರೋದ್ರಿಂದ, ನಿರೀಕ್ಷಣೆಗಳು ಹೆಚ್ಚಿ ಆಗ್ತಾ ಇರೋದ್ರಿಂದ, ಮತ್ತು ರಿಯಾಲಿಟಿ ಅರ್ಥ ಆಗದೇ ಇರೋದ್ರಿಂದ ಕೃಷಿ ಜೀವನ ಕಷ್ಟ ಅಂತ ಅನಿಸ್ತಾ ಇದೆ. ನಮ್ಮ ನಿರೀಕ್ಷಣೆ ಮತ್ತು ರಿಯಾಲಿಟಿ ಇವೆರಡೂ ಸರಿಯಾದ ರೀತಿಯಲ್ಲಿ ನಾವು ಕೃಷಿಕರು ಅರ್ಥ ಮಾಡಿಕೊಂಡ್ರೆ, ರೈತರು ನಮ್ಮ ಜೀವನ ಕಷ್ಟ ಅಲ್ಲ. ಇವತ್ತು ನಮ್ಮ ಹರ್ಷಿತ್ ಅವರೆಲ್ಲ ಇದ್ದಾರೆ ಈ ಭಾಗದಲ್ಲಿ, ಉತ್ತಮವಾದಂತ ಕೃಷಿನ ಈ ಗ್ರಾಮದಲ್ಲಿ ಮಾಡ್ತಾ ಇದ್ದಾನೆ. ದಿನನಿತ್ಯ ಒಂದು ಸಣ್ಣ ಹತ್ತಡಿ ಜಾಗದಲ್ಲಿ, ಅಂದ್ರೆ ಒಂದು ಗುಂಟೆ ಜಾಗದಲ್ಲಿ ಅವನು ದಿನನಿತ್ಯ ಇವತ್ತು 5,000 ರೂಪಾಯಿ ವ್ಯವಹಾರವನ್ನ ಮಾಡ್ತಾ ಇದ್ದಾನೆ. ಯೋಚನೆ ಮಾಡಿ, ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ 1-1.5 ಲಕ್ಷ ರೂಪಾಯಿ ಅವನು ಇಲ್ಲಿ ದುಡಿತಾ ಇದ್ದಾನೆ. ಅಧಿಕಾರಿಗಳು 1.5 ಲಕ್ಷ ತಗೊಳ್ಳಿ, 2 ಲಕ್ಷ ತಗೊಳ್ಳಿ, ಆದ್ರೆ ಅಧಿಕಾರಿಗಳು ಎಷ್ಟೇ ಜನ ಇದ್ರು ಕೂಡ ತಗೊಳ್ಳೋರಾಗ್ತಾರೆ, ವಿನಃ ಕೊಡೋಂತವರಾಗೋದಿಲ್ಲ. ನಾವು ರೈತರು ಕೊಡೋರೇ ವಿನಃ ತಗೊಳ್ಳೋಂತವ್ರಲ್ಲ ಅಂತ ಹೇಳಿ. ಹಾಗಾಗಿ ಅಧಿಕಾರಿಗಳಿಗಿಂತ ಕೃಷಿಕರ ಜೀವನ ಬಹಳ ಉತ್ತಮನೇ. ಆದ್ರೆ ನಾವೇನ್ ಮಾಡ್ತೇವೆ? ನಾವು ಬಡವರು, ನಾವು ಶ್ರೀಮಂತರಲ್ಲ, ನಾವು ನಿಕೃಷ್ಟವಾಗಿ ನಮ್ಮನ್ನೇ ನಾವು ಕಾಣ್ಲಿಕ್ಕೆ ಶುರು ಮಾಡಿಕೊಂಡು, ನಮ್ಮ ಹಳ್ಳಿ ಸಣ್ಣದಾಗಿದೆ, ನಮ್ಮ ಮನೆ ಸಣ್ಣದಿದೆ, ನಾವು ರೈತರು ಹೊರದ ಬಟ್ಟೆ ಹಾಕೊಳ್ಬೇಕು, ಹೊಲಸಾಗಿರೋ ಬಟ್ಟೆ ಹಾಕೊಳ್ಬೇಕು ಅಂತ ನಾವೇ ತೀರ್ಮಾನ ಮಾಡಿಕೊಂಡು, ಯಾಕೆ ನಾವು ರೈತರನ್ನ ನಿಕೃಷ್ಟವಾಗಿ ಕಾಣ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಿಂದಿನಿಂದನೂ ಕೂಡ ನಿಕೃಷ್ಟ ಪದ್ಧತಿ ಅಂದ್ರೆ ರೈತರು ಅನ್ನುವಂಥದ್ದನ್ನ ಬಂದು ನಾವು ಮೊದಲು ಇದನ್ನ ತೆಗೆದು ಹಾಕಬೇಕಾಗಿದೆ. ಯಾವುದು? ರೈತ ಅಂದ್ರೆ ನಿಕೃಷ್ಟ ಅಲ್ಲ, ರೈತ ಅಂದ್ರೆ ಬಡವನಲ್ಲ, ರೈತ ಅಂದ್ರೆ ತಳಜಾತಿಯವನಲ್ಲ, ರೈತ ಅಂದ್ರೆ ಅವನು ಉತ್ತಮ ಜಾತಿಯವನು, ಅವನು ಶ್ರೀಮಂತ ಜಾತಿ ಅಂತೇಳಿ ಭಾವಿಸಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ ಕಾರ್ಯಕ್ರಮ ಇರೋದ್ರಿಂದ ವಿದ್ಯಾರ್ಥಿಗಳು ಇವತ್ತು 2.5 ತಿಂಗಳು ಅವರ ಮನೆಗಳನ್ನ ಬಿಟ್ಟು, ಅವರ ಶಾಲೆಯ ಪೋಷಕರನ್ನ ಬಿಟ್ಟು ಇವತ್ತು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ, ಆ ವಿದ್ಯಾರ್ಥಿಗಳು ಹಳ್ಳಿಯ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಒಂದು ದೊಡ್ಡ ಅಧ್ಯಯನ ಮತ್ತು ದೊಡ್ಡ ಸಂಸ್ಥೆಯ ಒಂದು ಉದ್ದೇಶ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸಿಕೊಂಡು ಅಂತ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಬಂದಿದ್ದೀರಿ. ಸುಮಾರು 82 ದಿನಗಳ ಕಾಲ ಹೇಳ್ತಾ ಇದ್ರು ಅವರು. ಬಹಳ ಚೆನ್ನಾಗಿ ನಮ್ಮನ್ನ ಲಿಂಗಪ್ಪ ಕೊಪ್ಪಲದವರು ನೋಡ್ಕೊಳ್ತಾ ಇದ್ದಾರೆ. ಬಹುಶಃ ಎಲ್ಲಾ ಮನೆಗಳಲ್ಲೂ ಮಕ್ಕಳ ರೀತಿಯಲ್ಲಿ ನಮಗೆ ಮನೆಯನ್ನ ಬಿಟ್ಕೊಟ್ಟಿದ್ದಾರೆ. ಎಲ್ಲಾ ಮನೆಗಳಲ್ಲಿ ಒಬ್ಬಿಟ್ಟು ಊಟ ಹಾಕ್ತಾ ಇದ್ದಾರೆ. ಅವರವರೇ ಅಡಿಗೆ ಮನೆಗೆ ಹೋಗಿ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಿ ಬಹಳ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಬಹುಶಃ ನಾವು ಅನ್ಕೊಳ್ತೇವೆ, ಬಹುಶಃ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಮುಂದಿನ ಏನು ತಾವು ಹಳ್ಳಿಯಲ್ಲಿ ಕೃಷಿ ಜೀವನವನ್ನು ಪ್ರಾರಂಭಿಸುವ ಜೊತೆಯಲ್ಲಿ ಹಳ್ಳಿಯ ರೈತರಿಗೆ ಮಾರ್ಗದರ್ಶನವನ್ನು ಮಾಡುವಂತ ಕಡೆಗೆ ತಾವೇನು ಹೋಗ್ತಾ ಇದ್ದೀರಿ. ನೀವು ಅದನ್ನು ಯಾವತ್ತೂ ನಿಕೃಷ್ಟವಾಗಿ ಕಾಣೋದು ಬೇಡ, ಅದನ್ನ ದೊಡ್ಡ ಅನಿಸ್ತಿಕೆ ಅಂತ ಹೇಳಿ ನಾವು ಭಾವಿಸಿಕೊಂಡು, ಇವತ್ತು ಕೃಷಿ ವಿದ್ಯಾಲಯಗಳು ಸಾಕಷ್ಟಿದೆ. ಇವತ್ತು ಸಾರ್ವಜನಿಕವಾಗಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಗಳು ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಇದೆ. ಇವತ್ತು ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸರ್ಕಾರದ ಯೋಜನೆಗಳು ಇವತ್ತು ರೈತರ ಮೇಲೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕೃಷಿಕರು ಹಿಂದಕ್ಕೆ ಸರಿಯೋದಕ್ಕೆ ಕಾರಣ ಉತ್ತಮವಾದ ಬೆಳೆ ಬರದೇ ಇರುವಂತದ್ದು, ಕ್ರಿಮಿ ಕೀಟಗಳು ಇವತ್ತು ಹೆಚ್ಚಿ ಆಗ್ತಾ ಇರುವಂತದ್ದು, ರೋಗಗಳು ಹೆಚ್ಚಿ ಆಗ್ತಾ ಇರುವಂತದ್ದು, ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೆಲೆ ಸಿಗದೆ ಇರುವಂತದ್ದು, ಇವೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಇವತ್ತು ಆ ಕಾರಣ ಒಂದು ಕಡೆ ಆದ್ರೆ ಇನ್ನು ಮೇಜರ್ ಕಾರಣ ಇವತ್ತು ಹೆಣ್ಣು ಸಿಗದೆ ಇರುವಂತದ್ದು. ಇವತ್ತು ಮೇಜರ್ ಎಲ್ಲರೂ ಅದನ್ನ ಹೇಳ್ತಾ ಹೆಣ್ಣು ಸಿಗ್ತಿಲ್ಲ, ಹೆಣ್ಣು ಸಿಗ್ತಿಲ್ಲ ಅಂತ. ಹೆಣ್ಣು ಸಿಗ್ತಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಹಾಕೊಳ್ಳಿ, ನಿಮ್ಮ ಬಾತ್ರೂಮ್ ಇದೆ ಅಂತಂದಲ್ಲ, ಎಷ್ಟು ಎಕರೆದಲ್ಲಿ ಇದೆ ಅಂತ ಕೇಳ್ತಾನೆ. ಅವಾಗ ಹುಡುಗ ಹೇಳ್ದ, ಎಕರೆ ಎಲ್ಲಿಂದ ಬಂತು, ಒಂದ್ ಹತ್ತಡಿ ಹತ್ತಡಿ ರೂಮ್ ಅಲ್ಲಿ ಇದೆ ಅಂತ ಹೇಳ್ತಾನೆ. ಅವಾಗ ಹಳ್ಳಿ ಹುಡುಗ ಹೇಳ್ತಾನೆ, ನಮ್ಮ ಊರಲ್ಲಿ ಎಷ್ಟು ಜಮೀನು ಇದೆ ಅದೆಲ್ಲ ಓಪನ್ ಬಾತ್ರೂಮ್, ಅದು ಗೊತ್ತ ನಿನಗೆ ಅಂತ ಕೇಳ್ತಾನೆ. ಎರಡನೇದಾಗಿ ಶವರ್ ಒಂದೆಲ್ಲ ಎಷ್ಟು ಎತ್ತರದಿಂದ ಬೀಳುತ್ತೆ ಅಂತಾನೆ, ಹತ್ತಡಿ ಮೇಲಿಂದ ಬೀಳುತ್ತೆ ಅಂತಾನೆ. ಅವಾಗ ಹಳ್ಳಿ ವಿದ್ಯಾರ್ಥಿ ಹೇಳಿದ, ನಮ್ಮ ಊರಿನಲ್ಲಿ ಭಗವಂತ ಸಾವಿರಾರು ಅಡಿ ಎತ್ತರದಿಂದ ಮಳೆಯನ್ನ ಸುರಿಸ್ತಾ ಇದ್ದಾನೆ, ಅದಕ್ಕಿಂತ ಶವರ್ ಬೇಕಾ ನಿನಗೆ ಅಂತ ಹೇಳ್ತಾನೆ. ಮೂರನೇದ್ದು ಆ ಹುಡುಗ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಹತ್ತಡಿ ಎತ್ತಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಗೊತ್ತಾ ನಿನಗೆ ಅಂತಾನೆ ಪಟ್ಟಣದ ಹುಡುಗ. ಅವಾಗ ಹಳ್ಳಿ ಹುಡುಗ ಹೇಳ್ತಾನೆ, ನಮ್ಮ ಊರ ಕೆರೆ ನೋಡಿದೀಯ ನೀನು, ನೂರಾರು ಎಕರೆ ಇದೆ, ಅದಕ್ಕಿಂತ ಸ್ವಿಮ್ಮಿಂಗ್ ಪೂಲ್ ಬೇಕಾ ನಿನಗೆ ಅಂತ ಹೇಳ್ತಾನೆ ಹಳ್ಳಿ ಹುಡುಗ. ನೋಡುವ ದೃಷ್ಟಿಕೋನ ನಮ್ದು ಹೇಗಿರ್ಬೇಕು ಅಂತ ನಾವೇನ್ ಮಾಡಿದೀವಿ ಅಂದ್ರೆ ಪಟ್ಟಣದವ್ರು ನೋಡಿ ಕಲಿತೀವಿ. ನಾವು ಪಟ್ಟಣದಲ್ಲಿ ಇರಬೇಕು ಒಂದ್ ಮನೆ, ಅಲ್ರಿ ಇಲ್ಲಿ ಹತ್ತು ಹತ್ತು ಎಕರೆ ಜಮೀನು ಮಾರ್ಕೊಂಡು ಅಲ್ಲಿ ನೂರಡಿ ನೂರಡಿ ಸೈಟ್ ತಗೊಳಕ್ ಒದ್ದಾಡ್ತಾ ಇದೀವಲ್ಲ, ಇದು ಎಂಥ ಜೀವನ, ಇದು ಯಾವ ತರದ ಜೀವನ ಇದು? ಬೇಕಾದಷ್ಟು ಗಿಡ ಮರ ಪ್ರಕೃತಿ ಹಣ್ಣು ಎಳ್ನೀರು ಎಲ್ಲ ಇಲ್ಲಿದೆ, ಹಾಲು ಸುರಿತಾ ಇದೆ ಇವತ್ತು ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಹಾಲು ಇವತ್ತು ಬೆಣ್ಣೆ ತುಪ್ಪ ಸುರಿತಾ ಇದೆ ಇವತ್ತು. ಯಾಕೆ ಮನಸ್ಸುಗಳು ಬದಲಾಗ್ತಾ ಇದೆ, ಯಾಕೆ ಮನಸ್ಸು ಬೇರೆ ಕಡೆ ಹುಡುಕೊಂಡು ಹೋಗ್ತಾ ಇದೆ, ಪಟ್ಟಣದಲ್ಲಿರೋ ಆಕರ್ಷಣೆ ವಸ್ತುಗಳಿಗೆ ಯಾಕೆ ಇವತ್ತು ಮನಸ್ಸು ಸೋಲ್ತಾ ಇದೆ? ಇದ್ರ ಕಡೆ ನಾವು ಒಂದಿಷ್ಟು ಯೋಚನೆ ಮಾಡಬೇಕಾಗಿದೆ. ರೈತರು ಈ ತರದ ಆಲೋಚನೆಗಳನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಖಂಡಿತ ನಮ್ಮ ರೈತರ ಬದುಕು ಉಳಿಯೋದು ಬಹಳ ಕಷ್ಟ. ರೈತ ಬಂಧುಗಳು, ಯಾಕೆ ರೈತರನ್ನ ಉಳಿಬೇಕು ಅನ್ನೋದಕ್ಕೆ ಒಬ್ಬ ದೊಡ್ಡ ರಾಜ್ಯ ಇದೆ. ದೊಡ್ಡ ರಾಜ್ಯ ಅಂದ್ರೆ ಎಲ್ಲ ಸಂಪತ್ತು ಇದೆ, ಅಧಿಕಾರ ಇದೆ, ಎಲ್ಲ ಹಣ ಇದೆ. ಆ ಹಣದಿಂದ ಅವನಿಗೆ ಏನಾಗುತ್ತೆ ಅಂತ ಗೊತ್ತಿತ್ತ, ಅಧಿಕಾರ ನಡೆಸಬಹುದು ಅಂತ ಅಷ್ಟೇ ಗೊತ್ತಿತ್ತು ಅವನಿಗೆ. ಒಂದು ದಿನ ಕಾಡಲ್ಲಿ ಹೋಗ್ತಾನೆ, ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಸಂಜೆ ಆಗುತ್ತೆ, ಕತ್ತಲಾಗುತ್ತೆ, ಹೊರಗಡೆ ಬರೋದು ಗೊತ್ತಾಗೋದಿಲ್ಲ. ಹಾಗೆ ರಾತ್ರಿ ಎಲ್ಲ ಸುತ್ತರಿತಾನೆ, ಇನ್ನೂ ದೂರವಾದಂತ ಕಾಡಿಗೆ ಹೋಗ್ತಾನೆ ಹೊರತು ಹೊರಗಡೆ ಬರೋಕ್ ಆಗೋದಿಲ್ಲ. ದಟ್ಟವಾದ ಕಾಡು, ಸಾವಿರಾರು ಎಕರೆ. ಒಂದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯ್ತು, ಹೊರಗಡೆ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಹಸಿವಾಯ್ತು, ನೀರಡಿಕೆ ಆಯ್ತು, ಇನ್ನೇನು ಪ್ರಾಣ ಹೋಗುತ್ತೆ ಅನ್ನುವಂತ ಕಷ್ಟ ಅವನಿಗೆ ಬಂದದು. ಸ್ವಲ್ಪ ದೂರದಲ್ಲಿ ಏನೋ ಒಂದು ಸಣ್ಣದಾಗಿ ಗುಡಿಸಲು ಕಾಣ್ತಾ ಇತ್ತು. ಆ ಗುಡಿಸಲಿಗೆ ಹೋಗ್ತಾನೆ, ಅಲ್ಲಿ ಒಬ್ಬ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಸಂತರು ಬದುಕಿದ್ರು, ವಾಸ ಮಾಡಿ. ಆ ಸಂತರಲ್ಲಿ ಕೇಳಿದ್ರು, ಗುರುಗಳೇ, ನಾನೊಬ್ಬ ರಾಜ ಇದ್ದೇನೆ ಈ ಪಟ್ಟಣದ, ನನಗೆ ಈ ತರ ಸಂದರ್ಭ ಬಂದು ಒದಗಿದೆ, ನನಗೆ ದಾರಿನೂ ಗೊತ್ತಾಗ್ತಿಲ್ಲ ಹೊರಗಡೆ ಹೋಗ್ಲಿಕ್ಕೆ, ಆದ್ರೆ ಮೂರು ದಿನಗಳಿಂದ ಹಸಿವು ತಾಳಲಾರದೆ ನಾನು ಹಸ್ಕೊಂಡಿದ್ದೀನಿ, ನೀರಿಲ್ಲ, ನನಗೊಂದು ಅರ್ಧ ಗ್ಲಾಸ್ ನೀರ್ ಕೊಡಿ ದಯಮಾಡಿ ಅಂತ ಕೇಳುತ್ತಾನೆ. ಅವಾಗ ಆ ಗುರುಗಳು ಕೇಳ್ತಾರೆ, ಇವನು ಪರಿಶ್ರೆ ಮಾಡಬೇಕು ಅಂತ ಹೇಳಿ. ಆ ಗುರುಗಳಿಗೆ ಗೊತ್ತಿತ್ತು, ಹಾಗಾದ್ರೆ ಏನು ಕೊಡ್ತೀಪ್ಪ ಅಂತ ಕೇಳ್ತಾರೆ. ಏನ್ ಕೊಡ್ಬೇಕು ಗುರುಗಳೇ? ಇಲ್ಲ, ಇದಕ್ಕೆ ಏನಾದ್ರು ಒಂದು ಬೆಲೆ ಕಟ್ಟಬೇಕಲ್ಲ, ಹಾಗೆ ನೀರ್ ಕೊಡಕ್ಕಾಗ. ಆಗಿದ್ರು ಕೂಡ ನಾನು ರೈತರ ಮಕ್ಕಳು, ನಾವು ಹಳ್ಳಿಯಿಂದ ಬಂದಿದ್ದೀವಿ ಎನ್ನುವಂತ ಒಂದು ಸಣ್ಣ ಜ್ಞಾನವನ್ನ ಅವರಲ್ಲಿ ಮನವರಿಕೆ ಆಗುವಂತದ್ದನ್ನ ಗ್ರಾಮ ಲಿಂಗಪ್ಪನ ಕೊಪ್ಪಲ ಅವರಿಗೆ ಕಲಿಸಿಕೊಟ್ಟಿದೆ ಮೂರು ತಿಂಗಳಲ್ಲಿ ಅಂತೇಳಿ ನಾವಾದ್ರೂ ಕೂಡ ಆ ಗ್ರಾಮದ ಇಡೀ ತಾಯಂದ್ರಿಗೆ, ಮಕ್ಕಳಿಗೆ ಮತ್ತೆ ಎಲ್ಲ ನಮ್ಮ ಹಿರಿಯವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂದ್ರೆ ಅಂತ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡೋದಷ್ಟು ಸುಲಭವಲ್ಲ. ಅಂತ ಆಶ್ರಯವನ್ನು ಕೊಟ್ಟವ್ರನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿದಂತ ಗ್ರಾಮ ನಮ್ಮ ಲಿಂಗಾಪುರ ಕೊಪ್ಪಲ ಗ್ರಾಮ. ಇಲ್ಲೆಲ್ಲರೂ ಕೃಷಿಕರು ಇದ್ದಾರೆ, ನಮ್ಮ ಶಿವಣ್ಣ ಅವರು ಇರ್ಬೋದು, ಮರ್ಷತ್ತು, ನಮ್ಮ ಜಯಂತ್ ಎಲ್ಲರೂ ಕೂಡ ಕೃಷಿಕರು ಇಲ್ಲಿದ್ದಾರೆ. ನಮ್ಮ ಪ್ರಕಾಶನ ಅವರು ಆದಿಯಾಗಿ ಎಲ್ಲರೂ ಕೂಡ ಇವತ್ತಿಲ್ಲಿ ಅನುಭವ ಇದೆ, ಸಮಾಜಕ್ಕೆ ಜ್ಞಾನ ಇದೆ, ಕೃಷಿ ಅನುಭವ ಇದೆ. ಅವೆಲ್ಲ ಅನುಭವವನ್ನ ಆ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನು ಮಾಡಲಿ. ಹೆಚ್ಚೆಚ್ಚು ಈ ತರದ ಕಾರ್ಯಕ್ರಮಗಳು ಹೆಚ್ಚೆಚ್ಚಿಗೆ ಆಗ್ಲಿ ಅಂತೇಳಿ ನಾವಾದ್ರೂ ಕೂಡ ಭಾವಿಸ್ತಾ, ನಾವೆಲ್ಲರೂ ಕೃಷಿಯನ್ನು ಮಾಡ್ತಾ ಇರುವಂತದ್ದು. ನಾವು ಬೆಳಗ್ಗೆ ರಾಜಣ್ಣ ಜೊತೆ ಮಾತಾಡ್ತಾ ಹೇಳ್ತಾ ಇದ್ವಿ, ಅವ್ರದ್ದು 20 ಎಕರೆ ಅಡಿಕೆ ತೋಟಕ್ಕೆ ಪೈಪ್ ಲೈನ್ ಮಾಡಿಸೋದಕ್ಕೆ 20 ಲಕ್ಷ ಖರ್ಚು ಮಾಡಿದ್ದಾರೆ ಈ ವಾರದಲ್ಲಿ. ಇವತ್ತು ನೋಡ್ರಿ, ಯೋಚನೆ ಮಾಡ್ರಿ, ಇವತ್ತು ನೀರು ಅಂದ್ರೆ ಎಷ್ಟು ಸಂಪತ್ತು ಅನ್ನೋದಕ್ಕೆ, ನೀರಿಲ್ಲ ಅಂದ್ರೆ ಏನ್ ನಡೆಯುತ್ತೆ, ಆಹಾರ ಇಲ್ಲ ಅಂದ್ರೆ ಏನ್ ನಡೆಯುತ್ತೆ, ಇವೆಲ್ಲವೂ ಬೇಕಿವತ್ತು ನಮಗೆ. ಇವಿಲ್ಲ ಅಂತಂದ್ರೆ ಯಾವುದೂ ಸಂಪತ್ತು ನಮಗೆ ಅನಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಇವತ್ತು ನಾವು ಕೂಡ 60-70 ಎಕರೆ ತೆಂಗಿನ ತೋಟವನ್ನ, ಅಡಿಕೆ ತೋಟವನ್ನ ಮಾಡಿ ನಾವು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಇದ್ದು ಒಂದ್ ಹೆಜ್ಜೆ ಹೋಗಿ ಬರುವಂತ ತೋಟಗಳಿಗೆ. ಅಂದ್ರೆ ನಾವೆಲ್ಲರೂ ಕೃಷಿಕರಾಗಿದ್ದೇವೆ, ನಾವೆಲ್ಲರೂ ಕೃಷಿ ಜೀವನವನ್ನೇ ಮಾಡೋಣ, ಇದನ್ನ ಮುಂದುವರಿಸಿಕೊಂಡು ಹೋಗೋಣ, ನಮ್ಮ ಮಕ್ಕಳಿಗೆ ಕೃಷಿ ತರಬೇತಿಯನ್ನ ಕೊಡಿಸೋಣ. ನಾವು ಯಾವುದೇ ಶಾಲೆ ಕಳಿಸಿದ್ರು ಕೂಡ ಜೊತೆಯ ಒಂದಿಷ್ಟು ಅವ್ರನ್ನ ಹಳ್ಳಿಯ ಲೈಫ್ ಅಲ್ಲಿ ತರೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ. ವಿದ್ಯಾರ್ಥಿಗಳ ಜೀವನ ಚೆನ್ನಾಗಿರ್ಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗ್ಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ. ಇದುವರೆಗೆ ಹಳೇಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳನ್ನು ಆಲಿಸಿದಿರಿ. ರೈತ ಬಂಧುವರೇ, ಇದುವರೆಗೆ ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯ ಬೇಲೂರು ತಾಲೂಕು ಲಿಂಗಪ್ಪನ ಕೊಪ್ಪಲಿನಲ್ಲಿ ಆಯೋಜನೆ ಮಾಡಿದ್ದ ಕೃಷಿ ವಸ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಹಾಗೂ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಹಳೇಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳನ್ನು ಆಲಿಸಿದರೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿರುವ ಶಿಶುನಾಳ ಶರೀಫರ ಗೀತೆಯನ್ನ. ಎಷ್ಟು ಕಾಡುವೋ ಕಬ್ಬಕ್ಕಿ, ಎಷ್ಟು ಕಾಡುವೋ ಕಬ್ಬಕ್ಕಿ, ನಾ ಹೊಲದೊಳಗಿರುವೆ ಒಬ್ಬಾಕಿ. ಎಷ್ಟು ಕಾಡುವೋ ಕಬ್ಬಕ್ಕಿ, ನಾ ಹೊಲದೊಳಗಿರುವೆ ಒಬ್ಬಾಕಿ. ಎಷ್ಟು ಬಲು